ಗಾನೆ ಮಂದ ಮಾರುತಿ ಚಂದವಿ ಅಂತ ಮಿನ್ ಹೇಗಿ ಮಹಾದ ಒಬಕಿ ಕಥಾ ಅಂತಾನೆ ಮಂದ ಮಾರುತಿ ಚಂದವಿ ಅಂತ ಮಿನ್ ಹೇಗಿ ಮಹಾದ ಒಬಕಿ ಕಥಾ ಸಂತಾಪೆ ಸೋತ ಉಲ್ ಎದ ಅಪಿತೆನ್ನ ಆದರೆನ್ಬೆದ ಸರಸವಿಯೇ ಅಪಗೆ ಲೋಕಯೇ ಆತ ಏ ಅತೀತೇ ಎಂದೇ ಸುರಂಗ ಗಮನವ ಅಂತಾನೆ ಕಾಮತಿಯನವ ಮಾತನಿವೆಲ ಒಬತನಿವೆಲ ಸಿಹಿವೇವಿದು ಅಂತಾನೆ ಮಂದ ಮಾರುತೆ ಎಂದೇವೆ ಎಂತ ಮಿನ್ಹೇವಿ ಮಹಾಜದ ಒಬಕಿ ಕಥಾ ಸಿಹಿನಯಂಗೆಲ ಅಂದೆ ಅಪಿ ತನಕ ತನಿವೆಲ ಮಗಿಕುಟಿಯೇ ಒಬೆ ನಮಲಿಯ ಸಿತುವ ಮಕ್ಕಲಾನೇ ಎಂದೇವೆ ಸುರಗಮನವ ಅಂತಾನೆ ತಾಮತಿಯನವ ಮಾತನಿವೆಲ ಒಬತನಿವೆಲ ಸಿಹಿವೇವಿದು ಅಂತಾನೆ ಮಂದ ಮಾರುತಿ ಎಂದೇವೆ ಅಂತ ಮಿನ್ ಎಹೇವಿ ಮಾಹಾಯದ ಒಬಕಿ ಕಥಾ ಅಂತಾನೆ ಮಂದ ಮಾರುತಿ ಎಂದೇವಿ ಅಂತ ಮಿನ್ ಎಹೇವಿ ಮಹಾಯದ ಒಬಕಿ ಕಥಾ